ಅದು ಯಶಸ್ವಿಯಾಗಬೇಕಿದ್ರೆ ರಂಗ ಸಜ್ಜಿಕೆ ಅಥವಾ ಸ್ಟೇಜ್ ಎನ್ನುವಂತಹದ್ದು ಬಹಳ ಪ್ರಮುಖವಾದಂತಹ ಒಂದು ಘಟ್ಟ. ಈ ರಂಗ ಸಜ್ಜಿಕೆಯಲ್ಲಿ ನೀವು ಆಸಕ್ತಿಯಿಂದ ತೊಡಗಿಸಿಕೊಂಡಿದ್ದೀರಿ ಅಂತ ಕೇಳಿದೀವಿ. ನಿಮ್ಮ ಒಂದು ಹಿನ್ನೆಲೆ ಮತ್ತು ಈ ಕ್ಷೇತ್ರದಲ್ಲಿ ನಿಮ್ಗೆ ಆಸಕ್ತಿ ಮೂಡುವುದಕ್ಕೆ ಕಾರಣ ಏನು? ಸೊ ನಾನು ಮೂಲತಃ ನಾಟಕದ ಕ್ಷೇತ್ರದಿಂದ ಬಂದವನಲ್ಲ, ನನ್ನ ವೃತ್ತಿ ಬೇರೆ ಇತ್ತು. ಈ ನಮ್ಮೂರಲ್ಲೆಲ್ಲ ಶಾಲೆಗೆ ಹೋಗುವಾಗ ಬೀದಿ ನಾಟಕ ಆ ಥರದ್ದೆಲ್ಲ ಮಾಡ್ತಾ ಇದ್ರು. ನಾನು ಕ್ಲಾಸಲ್ಲಿ ಕೂತು ನೋಡ್ತಾ ಇದ್ದೆ, ನಾನು ಒಂದು ಹೀಗೆ ರಂಗದಲ್ಲಿ ಕಾಣಬೇಕು, ನಾನು ಒಂದು ನೋಡಬೇಕು ಅಂತ ನಂಗೆ ಆಸಕ್ತಿ ಇತ್ತು. ಆಮೇಲೆ ನನ್ನ ಎಜುಕೇಷನ್ ನಾನೊಂದು SLC ಮುಗಿಸ್ಕೊಂಡು ಏನು ಮಾಡೋದು ಅಂತ ಮನೆಯಲ್ಲಿದ್ದಾಗ ನಾನು ಈ ನನ್ನ ಫ್ರೆಂಡ್ ಸರ್ಕಲ್ ಜೊತೆಗೆ ಹೋಗಿ ಅವರು ನಾಟಕದ ಆ್ಯಕ್ಟಿಂಗ್ ಎಲ್ಲ ಮಾಡ್ತಿದ್ರು. ನಾನು ನೋಡ್ತಿದ್ದೆ, ನಾನು ಬರ್ತಿದ್ದೆ, ಸರ್ ನಾನು ಬರ್ತೇನೆ, ನನಗೂ ಕಲಿಬೇಕು ಅಂತ ಆಸಕ್ತಿ ಉಂಟು ಅಂತೇಳಿ ಹೇಳ್ತಿದ್ದೆ ಸರ್ ನಾನು ಅವರಿಗೆ. ಅದನ್ನೇ ಸರ್ ನಾನು ನನ್ನ ವೃತ್ತಿ ಅಂತ ಹವ್ಯಾಸಿ ನಾಟಕ ಅಂತ ಮಾಡ್ತಾ ಬಂದೆ, ಒಂದು 4-5 ವರ್ಷ ಮಾಡಿದೆ, ಅದನ್ನೇ ಮುಂದುವರಿಸ್ತಾ ಬಂದೆ ಸರ್. ಇದಕ್ಕೆ ಒಂದು ಪೂರ್ವ ತಯಾರಿ ಅಂದ್ರೆ ಯಾವ ರೀತಿ ಬೇಕಾಗ್ತದೆ? ಈಗ ರಂಗ ಸಜ್ಜಿಕೆಯನ್ನ ಮಾಡಬೇಕು ಅಂದ್ರೆ ಏನೇನು ಪೂರ್ವ ತಯಾರಿಗೆಲ್ಲ ಬೇಕಾಗ್ತದೆ? ಸರ್ ಸೆಟ್ ವರ್ಕ್ ಮಾಡ್ಬೇಕಾದ್ರೆ ಸರ್ ಅದಕ್ಕೆ ನಾವು ಬೇಕಾಗುವಂತ ಐಟಮ್ಸ್ ಗಳೆಲ್ಲ ಬೇಕು, ಮೇಕಪ್ ಐಟಮ್ಸ್ಗೆ ಬಣ್ಣಗಳೆಲ್ಲ ಬೇಕು ಸರ್, ಅದನ್ನೆಲ್ಲ ಕಲರ್ಸ್ ಹೇಗ್ ಮಾಡುವುದು. ನಾ ಯಾವ್ದು ಕೋರ್ಸ್ ಅಂತ ಮಾಡೋದ್ ಬಂದಮಲ್ಲ, ಬೇರೆಯವ್ರು ಮಾಡೋದನ್ನ ನೋಡಿದೆ. ಈಗ ಯಕ್ಷಗಾನ ಮಾಡುವಾಗ ಸರ್ ನಾನು ನಮ್ಮ ಊರಲ್ಲಿ ಗೆದ್ದೆಬೆಲೆಯಲ್ಲಿ ಯಕ್ಷಗಾನ ಮಾಡ್ತಿದ್ರು. ಮಾಡುವಾಗ ಸರ್ ಅವ್ರ ಬಣ್ಣ ಹೆಂಗ್ ಮಾಡ್ತಾರೆ, ಕಣ್ಣಿಗೆ ಏನು ಕಾಡಿಗೆ ಹಚ್ಚುತ್ತಾರೆ, ಆಮೇಲೆ ಮೀಸೆ ಹೆಂಗ್ ಬಿಡಿಸ್ತಾರೆ, ಅದನ್ನೆಲ್ಲ ನೋಡ್ತಾ ಬಂದೆ. ಅದ್ರ ಜೊತೆಯಲ್ಲಿ ನಾನು ರಂಗಸ್ಥಳದ ಹೇಗ್ ಅದ ನಿಭಾಯಿಸ್ತಾರೆ, ಅದ್ರ ಹೇಗ್ ರೆಡಿ ಮಾಡ್ತಾರೆ, ಅದ್ರ ಪ್ಲಾಟ್ಫಾರ್ಮ್ ಯಾವ ಸೈಜ್ ಅಲ್ಲಿ ಮಾಡ್ತಾರೆ, ಅದನ್ನೆಲ್ಲ ನೋಡ್ತಾ ಬಂದೆ. ನೋಡ್ತಾ ನಾನು ಒಂದು ಮಾಡಬೇಕು ಅಂತ, ನಾನು ಒಂದು ಇದೇ ತರದಲ್ಲಿ ನಾನು ಸ್ಟೇಜ್ ಮೇಲೆ ಕಾಣಿಸ್ಕೊಬೇಕು, ನಾನು ಸೆಟ್ ಪ್ರಾಪರ್ಟಿಯನ್ನು ರೆಡಿ ಮಾಡಬೇಕು ಅಂತ ನಾನು ಆಸಕ್ತಿಯಿಂದ ಸರ್ ಇದನ್ನೇ ಮುಂದುವರಿಸ್ತಾ ಬಂದೆ. ಈಗ ಸಾಮಾಜಿಕ ನಾಟಕ ಆಗ್ಬೋದು ಅಥವಾ ಒಂದು ಪೌರಾಣಿಕ ನಾಟಕಗಳಾಗ್ಬೋದು, ಇದಕ್ಕೆ ಒಂದು ರಂಗ ಸಜ್ಜಿಕೆಯನ್ನ ಮಾಡಬೇಕಿದ್ರೆ ಯಾವ ರೀತಿ ಒಂದು ಪೂರ್ವ ಸಿದ್ಧತೆಗಳು ಮತ್ತು ಏನೇನು ವಸ್ತುಗಳೆಲ್ಲ ಬೇಕಾಗ್ತವೆ? ಸರ್ ಪೌರಾಣಿಕ ನಾಟಕದಲ್ಲಿ ಈ ಕಾಸ್ಟ್ಯೂಮ್ಗಳು ಬೇಕು, ಡ್ರೆಸ್, ಕಿರೀಟ, ಈಗ ತೋಳ್ಕಟ್ಟು, ಕೈಕಟ್ಟು, ಆಮೇಲೆ ಎದೆ ಕವಚ, ಕತ್ತಿ, ಗುರಾಣಿ, ವೀರಗಾಸೆ, ಅದೆಲ್ಲ ಬೇಕಾಗ ಸರ್. ಅದೆಲ್ಲ ನೋಡ್ತಾ ಬಂದೆ ನಾನು. ಅಂದ್ರೆ ಯಾವ್ದು ಕಲೀಲಿಲ್ಲ ಸರ್, ಯಾರ ಹತ್ರನೂ ಕಲ್ತಿದ್ದಲ್ಲ. ಅವ್ರು ಹೇಗೆ ಏನ್ ಕಟ್ತಾರೆ, ವೀರಗಾಸೆ ಹೇಗೆ ಕಟ್ತಾರೆ, ಕಸೆ ಸೀರೆ ಏನನ್ನು ಹೇಗೆ ಉಟ್ಟಿ ರೆಡಿ ಮಾಡ್ತಾರೆ, ಬಾಜು ಬಂದಿ ಅದನ್ನೆಲ್ಲ ಎಲ್ಲಿ ಕಟ್ಟೋದು ನಾವು ನೋಡ್ತಿದ್ದೆ ಸರ್. ಈಗ ತೂಗಾಕ ಇಡ್ತಿದ್ರು ಸರ್, ಅದನ್ನ ನಾನು ನೋಡುವಾಗ ಅದನ್ನ ಎಲ್ಲೆಲ್ಲಿ ಕಟ್ತಾರಂತ ಒಂದು ವೇಷ ರೆಡಿ ಆಗ್ಬೇಕಾರೆ. ಈಗ ನನಗೆ ಫೇವ್ರೇಟ್ ಅಂದ್ರೆ ನಾನು ವಿದ್ಯಾಧರ್ ಜಡವಳ್ಳಿ, ಅವ್ರದ್ದು ವೇಷ ಅಂದ್ರೆ ನನಗೆ ತುಂಬಾ ಇಷ್ಟ. ಅವರು ಚೌಕಿ ಮನೆಯಲ್ಲಿ ವೇಷ ಕೂತ್ರಗಳಾದ್ರೆ ನಾನು ಅವ್ರನ್ನೆಲ್ಲ ನೋಡ್ತಾ ಇರೋದು, ಇವರು ಏನೇನು ಎಲ್ಲೆಲ್ಲಿ ಕಟ್ತಾರೆ, ಕಿರೀಟ ಹೇಗೆ ಕಟ್ತಾರೆ, ಎಲ್ಲ ನೋಡ್ತಾ ಬಂದೆ ಸರ್. ಈಗ ಯಕ್ಷಗಾನ ಹೇಳಿದ ತಕ್ಷಣ ನೆನಪಾಗುವಂತದ್ದು ಇದಕ್ಕೆ ಬೇಕಾಗಿರುವಂತಹ ಈ ಒಂದು ವೇಷಭೂಷಣಗಳು ಇರ್ತಾವಲ್ಲ, ಅದು ನಿಮ್ಮಲ್ಲಿ ಲಭ್ಯ ಇದೆಯೋ ಅಥವಾ ಹೊರಗಡೆ ತರಿಸ್ತೀರಾ, ಹೇಗೆ ಇದು? ಸರ್ ನನ್ನ ಹತ್ರ ಏನು ಇಲ್ಲ ಸರ್, ನನ್ಗೆ ಫಸ್ಟ್ ನನ್ನ ಹತ್ರ ಏನು ಇಲ್ಲ. ಇವಾಗ ನಾನು ಛದ್ಮವೇಷ, ಮಕ್ಕಳಿಗೆ ಸ್ಕೂಲ್ ಗ್ಯಾದರಿಂಗ್ ಗಳಿಗೆ ಬೇಕಂತ ಛದ್ಮವೇಷ ಆ ತರದ ಡ್ರೆಸ್ ಗಳನ್ನ ಸರ್ ರೆಡಿ ಮಾಡ್ಕೊಂಡಿದ್ದೇನೆ. ಯಕ್ಷಗಾನದ ಡ್ರೆಸ್ ಅಂದ್ರೆ ನಾನು ರೆಡಿ ಬೇರೆ ಬೇರೆ ತರ, ಅದು ಚಿನ್ನದ ಪೆಟ್ಟಿಗೆ ಅಂತಾರೆ ಸರ್, ಅದನ್ನ ನನ್ನ ಹತ್ರ ಇಲ್ಲ. ನಾನು ಅದನ್ನ ನೋಡ್ತಾ ಇದನ್ನ ಕಲಿತಾ ಬಂದೆ, ಈ ಬಣ್ಣ ಮಾಡೋದು ಹೇಗೆ ಅಂತ. ನನಗೆ ಯಾರು ಹಿಂಗೆ ಅದರ ಜೊತೆಯಲ್ಲಿ ನಾನು ಬೇರೆ ಬೇರೆ ಕಡೆಗೆ ಈ ನಾಟಕ ನೋಡ್ಲಿಕ್ಕೆ ಹೋಗ್ತಿದ್ದೆ. ಯಕ್ಷಗಾನ ಆದ್ರೆ ಸರ್ ನೋಡ್ಲಿಕ್ಕೆ ಹೋಗೋದು, ಹೇಗ್ ಮಾಡ್ತಾರೆ, ಹೇಗ್ ಕುಣಿತಾರೆ. ಯಕ್ಷಗಾನ ಬಗ್ಗೆ ಇಂಟ್ರೆಸ್ಟ್ ಇತ್ತು ಸರ್, ನಾನು ಆ ಲೈನಿಗೆ ವಿಷ ಮಾಡಬೇಕು, ನಾನು ರಂಗದಲ್ಲಿ ತೊಡ್ಕೊಬೇಕು ಅಂತ ಸರ್ ನಂಗೆ ಆ ಫೀಲ್ಡ್ ಅನ್ನ ಆಗ್ಲಿಲ್ಲ. ಈಗ ನೀವು ರಂಗ ಸಜ್ಜಿಕೆ ಮಾಡಿರುವಂತ ಒಂದು ಕೆಲವು ನಾಟಕಗಳು ಅಥವಾ ಕೆಲವೊಂದು ಪ್ರಸಂಗವನ್ನ ನೀವು ನೆನಪು ಮಾಡ್ಕೊಳ್ಳಿ ಸರ್. ನಾನು ರಂಗ ಸಂಚಿಕೆ ಮಾಡಿರುವಂತ ನಂದು ಚಿಂತನ ರಂಗ ಅಧ್ಯಯನ ಕೇಂದ್ರ ಹೇಳಿ ಕೆರೆಕೋಣ ಸಹಾಯ ಅಂತ ಕರೀತಾರೆ, ಅಲ್ಲಿದ್ದ ಸರ್ ಮಕ್ಕಳ ನಾಟಕ, ಈಗ ಮೇಕಪ್ ಆ ತರದೆಲ್ಲ ನೋಡ್ತಾ ಬಂದೆ. ಅಲ್ಲಿ ವರ್ಷ ವರ್ಷ ಕ್ಯಾಂಪ್ ಮಾಡ್ತಿದ್ರು ಕೆರೆಕೋಣ ಚಿಂತನ ರಂಗ ಅಧ್ಯಯನ ಕೇಂದ್ರ, ಅದರದಲ್ಲಿ ಮಕ್ಕಳಿಗೆ ನಾಟಕವನ್ನು ಆಕ್ಟಿಂಗ್ ಹೇಳ್ಕೊಡೋದು, ಆಮೇಲೆ ಸೆಟ್ ಪ್ರಾಪರ್ಟಿ ರೆಡಿ ಮಾಡೋದು. ಈಗ ಒಂದು ಕೀಚಕ ಆದ್ರೆ ಅದಕ್ಕೆ ಏನು, ಅದಕ್ಕೆ ಕಾಸ್ಟ್ಯೂಮ್ ಏನು ಬೇಕು, ಆಮೇಲೆ ಹೆಡ್ ಗೇರು, ಕೈಕಟ್ಟು, ಮಣಿಸರ ಆ ಥರದಲ್ಲೆಲ್ಲ ಹೇಗೆ ರೆಡಿ ಮಾಡೋದು ಅಂತ ನಾನು ಸರ್ ಚಿಂತನ ರಂಗ ಅಧ್ಯಯನ ಕೇಂದ್ರದಲ್ಲೇ ಕಲ್ತಿದ್ದೆ ಸರ್. ಎಲ್ಲ ಅಲ್ಲನ್ನು ನೋಡಿಕೊಂಡು ನಾನೆಲ್ಲ ಈಗ ಮುಂದುವರಿಸ್ತಾ ಇರೋದು ಸರ್. ಎಲ್ಲ ಈ ಒಂದು ಪ್ರಸಂಗವನ್ನು ನೀವು ಜ್ಞಾಪಕ ಮಾಡ್ಕೊಳ್ಳಿ, ಆ ಒಂದು ಸಾಮಾಜಿಕ ನಾಟಕ ಆಗ್ಬೋದು ಅಥವಾ ಒಂದು ಪೌರಾಣಿಕ ನಾಟಕ ಆಗ್ಬೋದು, ಅದಕ್ಕೆ ಬೇಕಾಗಿರುವಂತಹ ಒಂದು ಪರಿಕರಗಳನ್ನ ಹೇಗೆ ಜೋಡಿಸ್ತೀರಿ, ಏನೇನು ಪರಿಕರಗಳೆಲ್ಲ ಬೇಕಾಗ್ತವೆ, ಒಂದು ಉದಾಹರಣೆ ಹೇಳಿ ಸರ್. ಸಾಮಾಜಿಕ ನಾಟಕದಲ್ಲಿ ಈ ಯಕ್ಷಗಾನ ತರ ಆ ತರ ಪೌರಾಣಿಕ ಇದು ವೇಷಗಳಿಲ್ಲ. ಸಾಮಾಜಿಕ ನಾಟಕದಲ್ಲಿ ಒಂದು ಮುಖಕ್ಕೆ ಒಂದು ಮೇಕಪ್, ಈ ನ್ಯಾಚುರಲ್ ಆಗಿ ಕಾಣ್ಬೇಕು ಅವ ಸ್ಟೇಜ್ ಮೇಲೆ ಸಹಜವಾಗಿ. ಒಂದು ಮೇಕಪ್, ಕಣ್ಣಿಗೆ ಕಾಡಿಗೆ ಲಿಪ್ಸ್ಟಿಕ್, ಹುಬ್ಬು ಅಷ್ಟೇ ಸರ್. ಮತ್ತೇನು ವಿಶೇಷವೇನು ದೊಡ್ಡ ತುಂಬಾ ಡ್ರೆಸ್ಸಿಂಗ್ ಬೇಕಾಗಿಲ್ಲ. ನಾರ್ಮಲ್ ಆಗಿ ನಾನೇನು ಪಾತ್ರ ಇತ್ತು, ಒಂದು ಮನೆ ಯಜಮಾನದ ಪಾತ್ರ ಆಳಾದ್ರೆ ಅವನಿಗೆ ಯಜಮಾನಿಗೆ ಒಂದು ಪಂಚೆ, ಒಂದು ಜುಬ್ಬ, ಆಮೇಲೆ ಒಂದು ಮೀಸೆ, ಒಂದು ಶಲ್ಯ, ಒಂದು ಬೇಕಾದ್ರೆ ಒಂದು ಪೇಟ ಅಷ್ಟೇ ಸರ್. ಈಗ ಸ್ವಉದ್ಯೋಗವನ್ನ ಕೈಗೊಳ್ಬೇಕು ಅಂತ ನಿಮಗೆ ಆಸಕ್ತಿ ಹೇಗ್ ಬಂತು? ಸ್ವಉದ್ಯೋಗ ಅಂದ್ರೆ ಸರ್, ನಾನು ಬೇರೆಯವ್ರ ಜೊತೆ ಎಲ್ಲ ವರ್ಕ್ ಮಾಡಿದ್ದೇನೆ, ಬೇರೆಯವ್ರ ಜೊತೆಗೆ ಒಂದು 8 ವರ್ಷ ವರ್ಕ್ ಮಾಡಿದ್ದೇನೆ. ಅವ್ರ ಜೊತೆ ವರ್ಕ್ ಮಾಡುವಾಗ ನಾನೆಲ್ಲ ಅವ್ರದ್ದು ಕಾಸ್ಟ್ಯೂಮ್ ಹೇಗೆ ರೆಡಿ ಮಾಡ್ತಾರೆ, ಅವ್ರು ಎಲ್ಲಿದ್ದ ಐಟಮ್ಸ್ ತರ್ತಾರೆ, ಪ್ರಾಪರ್ಟಿ ಅಂದ್ರೆ ಫೋಮ್ ಶೀಟ್ಗಳನ್ನು ಹೇಗೆ ಕಟಿಂಗ್ ಮಾಡೋದು, ನಾನು ಲೈನ್ ಹಾಕಿ ಕಟ್ ಮಾಡಿದೆ. ಒಂದು ಕಿರೀಟ ಬೇಕೊಳ್ಳಾದ್ರೆ ನನಗೆ ಸರ್ ಆರ್ಟ್ ಕೋರ್ಸ್ ಏನು ಮಾಡಲಿಲ್ಲ. ಅವ್ರು ಏನು ಮಾಡ್ತಾರೆ, ಒಂದು ಮಾಡೆಲ್ ಇಟ್ಕೊಂಡು ಅದನ್ನು ಅಚ್ಚ ಹಾಕಿ ಕಟ್ ಮಾಡ್ತಾರೆ, ಅದನ್ನು ಹೇಗೆ ಅಚ್ಚ ತೆಗಿತಾರೆ, ಅದರ ರಿವರ್ಸ್ ಅಚ್ಚ ತೆಗೆಯೋದು ಹೇಗೆ, ಅದನ್ನೆಲ್ಲ ನೋಡ್ತಾ ನಾನು ಕಲಿತಾ ಬಂದೆ. ಈಗ ಈ PMEGP ಇದರಲ್ಲಿ ನೀವು ಅರ್ಜಿ ಹಾಕಿರುವಂತಹದ್ದು ಮತ್ತು ಸ್ವಉದ್ಯೋಗವನ್ನು ಕೈಗೊಂಡಿರುವಂತಹದ್ದು, ಇದರ ಬಗ್ಗೆ ಸ್ವಲ್ಪ ವಿವರವನ್ನು ಕೊಡಿ. ಸರ್, ನಾನು ಇದನ್ನ ಕಲಿತಾ ಬಂದಾಗೆ ನನಗೂ ಇಂಟ್ರೆಸ್ಟ್ ಬರ್ತು ಸರ್. ಒಂದು 8 ವರ್ಷ ಆಯಿತು ಬೇರೆಯವ್ರ ಜೊತೆ ಕೆಲಸ ವರ್ಕ್ ಮಾಡಿ, ನಾನು ಒಂದು ಸ್ವಂತ ಉದ್ಯೋಗ ಮಾಡಬೇಕು ಅಂತ ಒಂದು ಬಣ್ಣದ ಮನೆ ಹೇಳುವಂತ ಹೆಸರಲ್ಲಿ ಒಂದು ಕಾಸ್ಟ್ಯೂಮ್ ಅಂಗಡಿ ಒಂದು ಇಟ್ಕೊಂಡು ಬ್ಯಾಂಕನ್ ಸಹಾಯದಲ್ಲಿ ಒಂದು ಇದನ್ನು ಮತ್ತು ಇಂಪ್ರೂವ್ಮೆಂಟ್ ಮಾಡಬೇಕು ಹೋಗುವ ದೃಷ್ಟಿಯಲ್ಲಿ ಲೋನ್ ತಗೊಂಡೆ PMEGP ಅಲ್ಲಿ. ಅದರ ಜೊತೆಗೆ ನಾನು ಸೆಟ್ ವರ್ಕ್ ಅಂದ್ರೆ ಈಗ ದೊಡ್ಡ ದೊಡ್ಡ ಉತ್ಸವಗಳಿಗೆ ಬೇಕಾಗುವಂತದ್ದು. ಇದಕ್ಕೆ ಅರ್ಜಿ ಹಾಕಿರುವಂತಹದ್ದು ಎಲ್ಲಿ ಲೋನ್ ಪಡ್ಕೊಂಡ್ರಿ, ಎಲ್ಲಿ ತರಬೇತಿ ಪಡ್ಕೊಂಡ್ರಿ? ಸರ್, ನಾನು ಅರ್ಜಿ ಹಾಕಿದ್ದು ಕರ್ಕಿ ಕರ್ನಾಟಕ ಬ್ಯಾಂಕ್ ಅಲ್ಲಿ. ಅದರಲ್ಲಿ ನನಗೆ 10 ಲಕ್ಷ ಲೋನ್ ಕೊಟ್ಟಿದ್ದಾರೆ PMEGP ಅಲ್ಲಿ. ಏನ್ ಮಾಡ್ದೆ ಅದಕ್ಕೆ ಯೋಜನೆ ವರದಿ ಮಾಡಿದ್ದೇನೆ. ಯೋಜನೆ ವರದಿಯಲ್ಲಿ ನಂದು ಟ್ರೈನಿಂಗ್, ಒಂದು 15 ದಿನ ಟ್ರೈನಿಂಗ್ ಮುಗಿಸು, ಆಮೇಲೆ 10 ಲಕ್ಷ ಟ್ರೈನಿಂಗ್ ಕೊಟ್ಟರು. ಏನೇನು ಕಲಿಸ್ತೀವಿ? ಟ್ರೈನಿಂಗ್ ಸರ್, ಕಾರವಾರದಲ್ಲಿ ಟ್ರೈನಿಂಗ್ ಕೊಟ್ಟರು. ನೀವು ಏನು ಮಾಡ್ತೀರಾ, ಈ ಡಿಸೈನಿಂಗ್ ವರ್ಕ್ ಏನು ಮಾಡ್ತೀರಾ, ಫೈಬರ್ ವರ್ಕ್ ಮಾಡ್ತೀರಾ ಕೇಳಿ ಎಲ್ಲ ಸಜೆಷನ್ ಕೊಟ್ಟರು. ಸರ್, ನಾನು ಮಣ್ಣಿನಿಂದ ರೆಡಿ ಮಾಡೋದಿಲ್ಲ, ಬೇರೆಯವರು ಮಾಡಿದ್ದ ಡಿಸೈನನ್ನು ಫೈಬರಿಂದ ಅಚ್ಚು ತೆಗಿತೇನೆ. ಅಚ್ಚು ತೆಗೆದು ಆಮೇಲೆ ಅದಕ್ಕೆ ರಿವರ್ಸ್ ಮೋಲ್ಡ್ ಹಾಕಿ ಅದನ್ನು ನಾನೇ ರೆಡಿ ಮಾಡಲಿಕ್ಕೆ, ಚಿಕ್ಕ ಶಾಪ್ ಮಾಡಿ ನಾನೇ ರೆಡಿ ಮಾಡ್ಲಿಕ್ಕೆ ಮಾಡಿದೆ ಕರ್ಕಿಯಲ್ಲಿ. ಅದನ್ನು ಅಚ್ಚು ತೆಗೆದು ಅದನ್ನು ಸೇಲ್ ಮಾಡ್ಲಿಕ್ಕೆ ಶುರು ಮಾಡಿದೆ ಸರ್. ಸೇಲ್ ಮಾಡುವಾಗ ನನಗೆ ಅದರ ಡಿಸೈನ್ ಎಲ್ಲ ತುಂಬ ಎಲ್ಲ ಕಾಪಿ ಮಾಡ್ತಾರಂತ, ಇದನ್ನು ಸೇಲ್ ಮಾಡಬಾರ್ದು, ನಾನೇ ಮಾಡಬೇಕು ಅಂತ. ನನಗೆ ಬೇಕಾಗುವಂಥ ಮಟೀರಿಯಲನ್ನು ಸ್ಟೇಜ್ ಡೆಕೋರೇಷನ್ ಬೇಕು, ಈಗ ಫೈಬರ್ ಕಂಬ, ಜಾಲಿ ಸೆಟ್, ಆ ಥರದ್ದೆಲ್ಲ ನಾನೇ ರೆಡಿ ಮಾಡ್ಕೊತ ಬಂದೆ ಸರ್. ಈಗ ಮದುವೆ ಮಂಟಪ ಮಾಡಬೇಕಿದ್ರು ಕೂಡ ಬೇರೆ ಬೇರೆ ಡಿಸೈನ್ಗಳು ಬೇಕು. ನಾ ಹೆಚ್ಚಾಗಿ ಮದುವೆ ಮಂಟಪ ಈ ಉತ್ಸವಗಳಿಗೆ ಬೇಕಾದ ಈ ಕೋಟೆ, ಮಿರ್ಜಾನ್ ಕೋಟೆ ಇರ್ಬೋದು, ಹಂಪಿ ಉತ್ಸವ ಇರ್ಬೋದು, ಆ ತರದೆಲ್ಲ ಡಿಸೈನ್ಗಳಿಗೆ ಡಿಸೈನ್ ಮಾಡಿದ್ದೇನೆ ಸರ್ ನಾನು. ಈಗ ಯಾವುದೋ ಒಂದು ಸ್ಕೂಲ್ ಡೇ ಸಂದರ್ಭ ಇರ್ಬೋದು ಅಥವಾ ಒಂದು ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮದ ಸಂದರ್ಭದಲ್ಲಿ ಬೇಕಾಗಿರುವಂತಹ ಒಂದು ರಂಗ ಸಂಜೆಗೆ ಬೇಕಾಗ್ತದೆ, ಇದಕ್ಕೆಲ್ಲ ಇಂಥದ್ದೇ ಬೇಕು ಅಂತ ನಿರ್ಧಾರ ಮಾಡೋದು ಹೇಗೆ ಅಂತ ಅಂದ್ರೆ, ನೀವು ಕಥೆಯನ್ನೆಲ್ಲ ಮೊದಲೇ ಓದ್ಕೊಂಡಿರ್ತೀರಾ ಹೇಗಿದು ಸರ್? ಅವರು ಇದು ಕನ್ನಡ ರಾಜ್ಯೋತ್ಸವ ಅಂದ್ರೆ ಕನ್ನಡ ರಾಜ್ಯೋತ್ಸವಕ್ಕೆ ಏನಕ್ಕೆ ಬೇಕಾಗುವಂತ ಸೆಟ್ಗಳು ಈಗ ಅವ್ರು ಹೇಳಿರ್ತಾರೆ, ನಾವು ಅವ್ರು ಹೇಳಿರ್ತಾರೆ ಚೇಂಜಸ್ ಮಾಡಿ. ಈಗ ಭಾರತಾಂಬೆ ಅಂದ್ರೆ ಅದಕ್ಕೆ ಕಾಸ್ಟ್ಯೂಮ್ಗಳನ್ನ ಹೇಗೆ ಮಾಡಬಹುದು, ಡ್ರೆಸ್, ಅದಕ್ಕೆ ಕೈಕಟ್ಟು, ತೋಳಬಂದಿ, ಅದನ್ನೆಲ್ಲ ರೆಡಿ ಮಾಡು. ಕಿರೀಟಗಳನ್ನೆಲ್ಲ ನಾನೇ ರೆಡಿ ಮಾಡ್ತೇನೆ, ರೆಡಿ ಮಾಡಿ ಅದು ದೇವಿಗೆ ಬೇಕಾಗುವಂತ ಮೇಕಪ್ ಗಳನ್ನ ಎಲ್ಲ ನಾನೇ ರೆಡಿ ಮಾಡಿ ಕೊಡ್ತೇನೆ ಸರ್. ಸರ್, ಈಗ PMEGP ಬಗ್ಗೆ ಸ್ವಲ್ಪ ಮುಂದುವರಿಸಿದನ, ಈ ಯೋಜನೆಯಲ್ಲಿ ನೀವು 10 ಲಕ್ಷದ ಸಾಲವನ್ನ ಪಡ್ಕೊಂಡ್ರಿ ಕರ್ನಾಟಕ ಬ್ಯಾಂಕಿನಿಂದ, ಅದನ್ನ ಹೇಗೆ ತೊಡಗಿಸಿಕೊಂಡಿದ್ರಿ, ಅದನ್ನ ಹೇಗೆ ಅಭಿವೃದ್ಧಿ ಆಯ್ತು ಅದರಿಂದ? ಸರ್, PMEGP ಲೋನ್ ಇಂದ ನಾನು ಸ್ವಉದ್ಯೋಗಿಗಳ ಸಾಲ ತಗೊಂಡು, ನಾನು ಫಸ್ಟ್ ಒಬ್ಬನೇ ಇದ್ದೆ ಸರ್. ಒಬ್ಬನೇ ಇದ್ದಾಗ ನನಗೆ ಈಗ ಮತ್ತೆ ಮೆಂಬರ್ಸ್ ಬೇಕು, ವರ್ಕರ್ಸ್ ಬೇಕು, ವರ್ಕರ್ಸ್ ತಗೊಂಡೆ ಸರ್. ಅದರಿಂದ ಒಂದು ಈಗ 4 ಜನ ವರ್ಕರ್ಸ್ ಇದ್ದಾರೆ ನನ್ನ ಹತ್ರ. ಆ ಲೋನ್ ಇಂದ ಸರ್ ನಾನು ಪೆಂಡಲ್ಗಳನ್ನು, ಡೆಕೋರೇಷನ್ಗೆ ಏನು ಬೇಕಾಗುತ್ತೆ ಸರ್ ಅದೆಲ್ಲ ಐಟಮ್ಸ್ ಎಲ್ಲ ಖರೀದಿನೂ ಮಾಡಿದ್ದೇನೆ ಮತ್ತು ನಾನು ರೆಡಿ ಮಾಡಿದ್ದೇನೆ. ಆಮೇಲೆ ಈಗ ಒಂದು 2-3 ಜನ ವರ್ಕರ್ ತಗೊಂಡು ನಾನೇ ಸ್ವಂತ ಉದ್ಯೋಗ ಮಾಡ್ತಾ ಇದ್ದೆ. PMEGP ಲೋನ್ ಇಂದ ನನಗೆ ತುಂಬಾ ಅನುಕೂಲ ಆಯ್ತು ಸರ್. ನಾನು ಬ್ಯಾಂಕಿಗೆ ಹೋಗೋ 1 ಲಕ್ಷ ಸಾಲ ತಗೊಂಡ್ಬೇಕು ಹೇಳಿ ಹೋದವನು ಸರ್, ನಂಗೆ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ನವ್ರು ಸಜೆಸ್ಟ್ ಮಾಡ್ರು, ನೀವು ಈ ಥರದೊಂದು ಸ್ಕೀಮ್ ಇದೆ ಮಾಡಿ ನೀವು, ಯಾಕಂದ್ರೆ ನಿಮ್ದು ವರ್ಕ್ ನೋಡಿದ್ದೇನೆ ನಾನು, ನಮ್ಮಿಂದ ಒಂದು ಲೋನ್ ಮಾಡಿಕೊಡ್ತೀವಿ ನಾವು, ನೀವು ಕಾರವಾರಕ್ಕೆ ಅರ್ಜಿ ಸಲ್ಲಿಸಿ ಹೇಳಿ. ಕಾರವಾರಕ್ಕೆ ಅರ್ಜಿ ಮಾಡಿಬಿಟ್ಟು ಸರ್ ಕರ್ನಾಟಕ ಬ್ಯಾಂಕಿಂದ ನಂಗೆ ಲೋನ್ ಎಲ್ಲ ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದಾರೆ 10 ಲಕ್ಷ. ಅದರಿಂದ ಸರ್ ನಾನೀಗ ಒಂದು 2-3 ಜನಕ್ಕೆ ಸ್ವಂತ ಉದ್ಯೋಗನೂ ಕೊಡ್ತಿದ್ದೆ ನಾನು. ಅದರಿಂದ ನೇರವಾಗಿ ನಿಮಗೂ ಕೂಡ ಉಪಯೋಗ ಆಗಿದೆ, ನಿಮ್ಮೊಂದಷ್ಟು 4 ಜನ ಸಹಾಯಕರಿಗೂ ಸಹಾಯಕ ಸರ್. ನಾನು ಜೀರೋ ಇದ್ದವ, ನಾನು ಏನು ಹೇಳಿ ತೊಡಗಿಸಿಕೊಳ್ಳೋದು ಬಣ್ಣ ಡೆಕೋರೇಷನ್ ಇದರಿಂದನೇ ನಾನು ತೊಡಗಿಸ್ಕೊಂಡೆ ಸರ್. ಮತ್ತೆ ನನಗೆ PMEGP ಲೋನ್ ತುಂಬಾ ಅಂದ್ರೆ ತುಂಬಾ ಅನುಕೂಲ ಆಗಿದೆ. ಸರ್, ಈಗ 10 ಲಕ್ಷ ನೀವು ಸಾಲವನ್ನು ತಗೊಂಡ್ರಿ ಈ ಉದ್ಯೋಗ ಈ PMEGP ಯೋಜನೆಯಲ್ಲಿ, ಅದನ್ನು ಯಾವ ರೀತಿ ಎಲ್ಲ ತೊಡಗಿಸಿಕೊಂಡ್ರಿ? ಮೆಟೀರಿಯಲ್ಸ್ಗೆ ಇಷ್ಟು ಖರ್ಚು ಬರ್ತದೆ, ಆಮೇಲೆ ಕೆಲಸಕಾರರಿಗೆ ಸಂಬಳ ಕೊಡಬೇಕು, ಅದಕ್ಕಾಗಿ ಉಪಯೋಗಿಸಿದ್ರೆ ಹೇಗಿದೆ ಸರ್? ಮೆಟೀರಿಯಲ್ ಅನ್ನು ನಾನು ಕೆಲವೊಂದಿಷ್ಟು ಮೆಟೀರಿಯಲ್ ಅನ್ನು ನಾನೇ ರೆಡಿ ಮಾಡಿದ್ದೇನೆ, ಕೆಲವೊಂದಿಷ್ಟು ಮೆಟೀರಿಯಲ್ ಬೆಂಗಳೂರಿಂದ ಖರೀದಿ ಮಾಡಿ ತಂದಿದ್ದೇನೆ. ಆಮೇಲೆ ಪೆಂಡಲ್ಗಳನ್ನೆಲ್ಲ ಮಾಡಿದ್ದೇನೆ, ಬಟ್ಟೆಗಳನ್ನೆಲ್ಲ. ಆಮೇಲೆ ಮೇಕಪ್ ಸೆಟ್ಟಿಗೆ ಬೇಕಾಗುವಂಥ ಐಟಮ್ಸ್ ಎಲ್ಲ ಬೇರೆ ಬೇರೆ, ಈಗ ವೆರೈಟಿ ವೆರೈಟಿ ಡಿಸೈನ್ಸ್ ಬರ್ತದೆ ಸರ್, ಎದೆ ಕವಚ, ತೋಳು ಬಂದು ಅದರದೆಲ್ಲ ಬೇರೆ ಬೇರೆ ಥರ. ಈಗ ಬಾಹುಬಲಿ ಸ್ಟೈಲಲ್ಲೆಲ್ಲ ಸರ್ ನಾನು ರೆಡಿ ಮಾಡಿದ್ದೇನೆ ನಾನೇ ಸ್ವಂತ. ಮಟೀರಿಯಲ್ ಫೋಮ್ ಶೀಟ್ ಅಂತಾರೆ ಸರ್, ಫೋಮ್ ಶೀಟ್ ತಂದುಬಿಟ್ಟು ಒಂದು ಫೋಟೋ ಇಟ್ಕೊಂಡು ಅದನ್ನ ಇಟ್ಟು ನೋಡ್ಕೊಂಡು ಈ ಥರ ಬೇಕು ಈ ಥರ ಕಟಿಂಗ್ ಮಾಡಿಬಿಟ್ಟು ಗೋಲ್ಡನ್ ಕಲರ್ ಸಿಲ್ವರ್ ಪೇಪರ್ನಿಂದ ಕೋಟೆಡ್ ಮಾಡಿ ಅದನ್ನು ಸ್ಟಿಚಿಂಗ್ ಮಾಡಿ ಕೆಲವೊಂದಿಷ್ಟು ಸೇಲು ಮಾಡಿದ್ದೇನೆ, ನಾನು ಇಟ್ಕೊಂಡಿದ್ದೇನೆ ಸರ್. ಈ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಇಂಥ ಒಂದು ವಸ್ತುಗಳನ್ನು ನೀವು ಸಾಗಾಟ ಮಾಡುವಂಥ ಒಂದು ಸಂದರ್ಭದಲ್ಲಿ ಅದರ ಒಂದು ಸುರಕ್ಷತೆಯ ಬಗ್ಗೆ ಹೇಗೆ ನೀವು ಗಮನ ಕೊಡ್ತೀರಿ ಅಂತ ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸಬೇಕು, ಯಾವುದೋ ಒಂದು ಮೂರ್ತಿಯ ಒಂದು ಸ್ಟ್ಯಾಚುನ ತಗೊಂಡು ಹೋಗಬೇಕು ಅಥವಾ ಒಂದು ಕಂಬವನ್ನು ತಗೊಂಡು ಹೋಗಬೇಕು, ಸುರಕ್ಷತೆಯ ಬಗ್ಗೆ ಹೇಗೆ ಅಂತ ಸರ್. ನಾವು ಈಗ ಫೈಬರ್ಸ್ ಕಂಬ ಅಂದ್ರೆ ಸರ್ ಅದ್ರ ಲೋಡಿಂಗ್ ಮಾಡುವಾಗ ಒಡೆದು ಹೋಗೋ ಸಹಜ ಸರ್. ಅದನ್ನ ನಾವು ರೆಡಿ ಮಾಡಿಬಿಟ್ಟು ಪೇಂಟಿಂಗ್ ಮಾಡ್ತೀವಿ. ಪೇಂಟಿಂಗ್ ಬೇಕಾದ್ರೆ ಅದು ಯಾವ ಕಲರ್ಸ್ ಬೇಕೋ ಆ ಥರದೆಲ್ಲ ರೆಡಿ ಮಾಡ್ತೀವಿ. ಮಾಡಿಬಿಟ್ಟು ಅದು ಪ್ಯಾಕಿಂಗ್ ಮಾಡ್ತಾರೆ ಸರ್, ಲ್ಯಾಮಿನೇಷನ್ ಮಾಡಿ ನಾವು ತಗೊಂಡು ಹೋಗೋದು. ಈಗ ಒಂದು ವರ್ಕ್ ಇಂದ ನೆಕ್ಸ್ಟ್ ವರ್ಕ್ ತಗೊಂಡು ಹೋಗುವಾಗ ಡ್ಯಾಮೇಜ್ ಆಗಬಾರ್ದು ಹೇಳೋದು, ಅದನ್ನು ಲ್ಯಾಮಿನೇಷನ್ ಮಾಡಿ ತಗೊಂಡು ಹೋಗ್ತೀನಿ ಸರ್. ಎಷ್ಟೋ ಸಾರಿ ಕಾರ್ಯಕ್ರಮ ಆಗುವುದಕ್ಕಿಂತ ಮೊದಲು ಎಷ್ಟು ಗಮನ ಕೊಡ್ತೀವೋ ಕಾರ್ಯಕ್ರಮ ಮುಗಿದ ಮೇಲೆ ಅಷ್ಟು ಗಮನ ಕೊಡೋದಿಲ್ಲ, ಒಟ್ಟರೆ ಅದನ್ನು ಎಳೆದು ಹಾಕಿದ್ರೆ ಆಯ್ತು ಅಂತ ಹೇಳಿ. ಈ ಬಗ್ಗೆ ನೀವೇನು ಹೇಳ್ತೀರಿ ಸರ್? ನಂದೇನಂದ್ರೆ ಸರ್, ವರ್ಕ್ ಮುಗಿದಾಗಲೂ ವರ್ಕ್ ಮಾಡುವಾಗೂ ಸರ್ ನಾನು ಅದೇ ಇಂಟ್ರೆಸ್ಟ್ ಇಂದ ಮಾಡ್ತೇನೆ. ವರ್ಕ್ ಮುಗಿದ ಮೇಲೂ ಸರ್ ಲ್ಯಾಮಿನೇಷನ್ ಅನ್ನ ತೆಗೆದು ಹೋದಾಗ ಅದು ಒಂದು ಸಲ ಯೂಸ್ ಅಂತರು ಸೊ ಅದನ್ನ ಮತ್ತೆ ಯೂಸ್ ಮಾಡ್ಲಿಕ್ಕೆ ಬರಲ್ಲ ಸರ್. ರಿಟರ್ನ್ ತರುವಾಗ ನಾನು ಈ ಬಟ್ಟೆ ಕಾಟನ್ ಬಟ್ಟೆಯಿಂದ ಅದನ್ನ ಫುಲ್ ಮುಚ್ಕೊಂಡು ಪ್ಯಾಕಿಂಗ್ ಮಾಡಿ ತರ್ತೇನೆ ಸರ್. ಎಷ್ಟು ದೂರ ಎಲ್ಲ ಹೋಗಿ ನೀವು ಸೆಟ್ ಮಾಡಿದಿರಿ ಸರ್? ನಾನು ಇಲ್ಲಿಂದ ಕಾರವಾರ, ಉಡುಪಿ ಮತ್ತು ಲೋಕಲ್ ಅಲ್ಲಂತ ಎಲ್ಲ ಕಡೆಗೂ ಉತ್ಸವಗಳಿಗೆಲ್ಲ ಮಾಡಿದ್ದೇನೆ. ಹಂಪಿ ಉತ್ಸವದಲ್ಲಿ ಸರ್ ನಾನು ಸೆಟ್ ಡಿಸೈನ್ ಎಲ್ಲ ಮಾಡಿದ್ದೇನೆ, ಹಂಪಿ ತನಕ ಹೋಗಿದ್ದೇನೆ. ಆಮೇಲೆ ಮಂಗಳೂರು, ಈ ಸ್ಕೂಲ್ಗಳ ಪ್ರೋಗ್ರಾಮ್ ಹೈಯೆಸ್ಟ್ ಸರ್. ಸ್ಕೂಲ್ಗಳು ತುಂಬ ಸ್ಕೂಲ್ಗಳಿಗೆ ಸೆಟ್ ವರ್ಕ್ ಸ್ಟೇಜ್ ವರ್ಕ್ ಇದೆಲ್ಲ ಮಾಡಿದ್ದೇನೆ. ಎಷ್ಟು ದಿವಸಗಳ ಪೂರ್ವ ಸಿದ್ಧತೆ ಬೇಕಾಗ್ತದೆ ಒಂದು ಸ್ಕೂಲ್ ಡೇ ಟೈಮಲ್ಲಿ ಒಂದು ನಾಟಕ ಒಂದು ಸೆಟ್ಟಿಂಗ್ ಮಾಡಬೇಕಿದ್ರೆ ಸರ್? ಸ್ಕೂಲ್ ಡೇ ನಾಟಕ ಅಂದ್ರೆ ಸರ್ ಮಿನಿಮಮ್ ಅಂದ್ರೆ ಒಂದು 10 ದಿನ ಬೇಕಾಗ್ತದೆ ಸರ್. ಈಗ ಭರತನಾಟ್ಯದ್ದು ಒಂದು ಸೆಟ್ ಡಿಸೈನ್ ಮಾಡ್ಬೇಕೊಳ್ಳೋದು ಅಂದ್ರೆ ಸ್ಟೇಜ್ ಡಿಸೈನ್ ಮಾಡ್ಬೇಕೊಳ್ಳೋದು ಅದಕ್ಕೆ ಏನು ಬೇಕು ಮೇನ್ ಆಗಿ ಸರ್? ನಟರಾಜ. ನಟರಾಜ ಮಾಡ್ಬೇಕೊಳ್ಳೋದ್ರೆ ಅದನ್ನು ಥರ್ಮೋಕಾಲ್ ತಂದ್ಬಿಟ್ಟು ಅದಕ್ಕೆ ಸ್ಕೆಚ್ ಹಾಕಿ ಕಟ್ ಮಾಡಿ ಸರ್ ರೆಡಿ ಮಾಡ್ಕೊ. ಮಿನಿಮಮ್ ಅಂದ್ರೆ ಸರ್ ಒಂದು 10 ದಿನ ಬೇಕು ಒಂದು ಮೂರ್ತಿಯನ್ನು ರೆಡಿ ಮಾಡಲಿಕ್ಕೆ. ಆಮೇಲೆ ಸ್ಟೇಜ್ಗೆ ಸರ್ ಸೆಟ್ ಮಾಡಬೇಕು ಅಂದ್ರೆ ನಮಗೆ 2 ದಿನ ಬೇಕಾಗ್ತದೆ. ಒಂದೆರಡು ದಿನ ಬಿಟ್ಟು ರೆಡಿ ಮಾಡ್ತೇವೆ ಸ್ಟೇಜ್ ಎಲ್ಲ. ಈಗ ಸಣ್ಣ ಸಣ್ಣ ನಾಟಕಗಳು ಇರ್ತಾವಪ್ಪ, ಒಂದು ಅರ್ಧ ಗಂಟೆ ಒಂದು ಗಂಟೆಯೋ ನಾಟಕ ಇರ್ತದೆ, ಅಂಥದ್ದಕ್ಕೆಲ್ಲ ಈಗ 10,000 20,000 ಎಲ್ಲ ಇನ್ವೆಸ್ಟ್ ಮಾಡಬೇಕಾಗ್ತದ? ಸಣ್ಣ ನಾಟಕಗಳು ಸರ್ ಇನ್ವೆಸ್ಟ್ಮೆಂಟ್ ಮಾಡ್ತದೆ. ಈಗಂತೂ ಸರ್ ಬೇರೆ ಬೇರೆ ಡಿಸೈನು ಆನ್ಲೈನ್ ಅದರಿಂದ ಫೋಟೋ ತೊಗೊಂಡು ಬರ್ತಾರೆ ಸರ್. ನಮ್ಮ ಹತ್ರ ಇರುವಂಥ ಡಿಸೈನನ್ನು ಯೂಸ್ ಆದರೂ ಆಯಿತು, ಇಲ್ಲ ಹೇಳಿದ್ರೆ ಅವ್ರಿಗೆ ನಿಮ್ಗೆ ಯಾವ ಡಿಸೈನ್ ಬೇಕು ಅಂತ ಆ ಡಿಸೈನನ್ನು ತೊಗೊಂಡು ನಾವು ರೆಡಿ ಮಾಡಿ ಅವರಿಗೆ ಕೊಡ್ತೇವೆ ಸರ್. ಒಂದು 2-3 ದಿನದಲ್ಲಿ ರೆಡಿ ಮಾಡಿ ಕೊಡ್ತೇನೆ ಸರ್ ನಾನು. ಆಮೇಲೆ ಈಗ ಇದಕ್ಕೆ ಬೆಲೆ ನಿರ್ಧಾರ ಮಾಡೋದು ಹೇಗೆ? ಈಗ ಒಂದು ಸ್ಟೇಜ್ ಸೆಟ್ಟಿಂಗ್ ಇಷ್ಟು ಖರ್ಚಾಯಿತು ಇಷ್ಟು ನೀವು ಕೊಡಿ ಅಂತ ಹೇಗೆ ಕೇಳೋದು ಸರ್? ಈಗ ಮಿನಿಮಮ್ ಅಂದ್ರೆ ಒಂದು 20x20 ಸ್ಟೇಜ್ ಪ್ಲಾಟ್ಫಾರ್ಮ್ ಹಾಕ್ತಾರೆ ಸ್ಟೇಜಿಗೆ. ಆ ಸ್ಟೇಜ್ ಸರ್ ಆ ಮಟೀರಿಯಲ್ ಎಷ್ಟು ಹೋಗ್ತದೆ? ಈಗ ನಮ್ಮ ಹತ್ರ ಫೈಬರ್ ಡಿಸೈನ್ಸ್ ಇದ್ರೆ ಅದನ್ನೇ ತಗೊಂಡೋಗಿ ಸೆಟ್ ಮಾಡೋದ ನಾವು ಮಿನಿಮಮ್ ಅಂದ್ರೆ ಒಂದು 10,000 ಹಿಂಗೆ ತಗೊಳ್ತೀವಿ. ಈಗ ಒಂದು ನೇಚರ್ ಇದು ಚಿತ್ರ ಬಿಡಿಸಿ ಮಾಡಬೇಕು ಥರ್ಮೋಕಾಲ್ ಇಂದ ಆರ್ಟ್ ಮಾಡ್ಬೇಕು ಅಂದ್ರೆ ಸರ್ ಮಿನಿಮಮ್ ಒಂದು 20-25,000 ಚಾರ್ಜ್ ಮಾಡ್ತೀವಿ. ಮೊದಲೆಲ್ಲ ಈ ಸ್ಕೂಲ್ ಡೇ ಸಮಯದಲ್ಲೆಲ್ಲ ಪರದೆ ಹಾಕೋದು ಅಂತ ಇತ್ತು, ಈಗಲೂ ಕೂಡ ಇದೆಯಾ ಸರ್? ಈಗ ಪರದೆ ಹಾಕೋದು ಇದೆ, ಬ್ಲೂ ಕಲರ್ ಸ್ಕ್ರೀನ್ ಅನ್ನು ಬಳಸ್ತಾರೆ. ಅದ್ರಾಗೆ ನೀವು ಎಕ್ಸ್ಟ್ರಾ ಈಗ ಏನು ಬೇಕು ಅದರ ಈ ಭರತನಾಟ್ಯದ ಅದರಿಂದ ಅದಕ್ಕೆ ಏನು ಸಿಂಬಲ್ ಬೇಕು, ಭರತನಾಟ್ಯ ಚಿತ್ರ ಟೆಂಪಲ್ ಸೆಟ್ ದೇವಸ್ಥಾನ ಸೆಟ್ ಆ ಥರದೆಲ್ಲ ಮಾಡ್ತೀವಿ. ಈಗ ಲೇಸರ್ ಬೀಮ್ ಅಂತದೆಲ್ಲ ಉಪಯೋಗಿಸ್ತಾರೆ ಸರ್? ನಾವು ಲೇಸರ್ ಬೀಮ್ ಸರ್ ನಮ್ಗೆ ಐಡಿಯಾ ಇಲ್ಲ ಸರ್, ಅದು ಇಲ್ಲ ಇಲ್ಲ ನಮ್ದು ಸೆಟ್ ಪ್ರಾಪರ್ಟಿ ಮಾತ್ರ ಸರ್, ಅದರದ್ದು ನನಗೆ ಐಡಿಯಾ ಇಲ್ಲ ಸರ್. ಆಮೇಲೆ ಈಗ ಪ್ರಸಾದನ ಕಲೆ ಅಥವಾ ಒಂದು ಬಣ್ಣಗಾರಿಕೆ ಇದರ ಬಗ್ಗೆ ಹೇಳಿ. ಬಣ್ಣಗಾರಿಕೆ ಸರ್ ನಮ್ಮ ಮೊದಲೆಲ್ಲ ಜಿಂಕ್ ಪೌಡರ್ ಬಳಸ್ತಿರು ಯಕ್ಷಗಾನದಲ್ಲಿ, ಇವಾಗ ಅದಿಲ್ಲ. ಈಗ ಈಗ ಪ್ಯಾನ್ ಕೇಕ್ ಗಳು ಸರ್ ರೆಡಿ ಬರ್ತದೆ ಮುಖಕ್ಕೆ ಬೇಸ್ಮೆಂಟ್ ಸರ್, ಅದನ್ನು ಬಳಸ್ತೀವಿ. ಅದರಿಂದ ಏನು ಮುಖಕ್ಕೆ ತೊಂದರೆ ಇಲ್ಲ, ತೊಂದರೆ ಆಗಲ್ಲ. ಮೊದಲೆಲ್ಲ ಜಿಂಕ್ ಪೌಡರ್ ಬಳಸೆ ಮಾಡೋದು, ಸಫೇದ್ ಅಂತಾರೆ ಸರ್, ಸಫೇದ್ ಬಳಸ ನಾವಲ್ಲ ಸರ್ ಸಫೇದ್ ಬಣ್ಣ ಹಚ್ಚೆ ಮಾಡಿದ್ದು. ಇವಾಗ ಸರ್ ರೆಡಿ ಪ್ಯಾನ್ ಕೇಕ್ ಗಳು ಬರುತ್ತೆ ಅದರಿಂದ ಬಳಸ್ತೀವಿ. ಬಹುಶಃ ಹುಡುಗಿಯರಿಗೆ ಒಂದು ಕುತೂಹಲ ಇರಬಹುದು, ಹುಡುಗರ ಗಂಡನ ಮೀಸೆ ಹೇಗೆ ಬೆಳೀತಾರೆ ಅಂತ. ಈಗ ಮೀಸೆ ಕೆಲವೊಂದಿಷ್ಟು ಜಂಟ್ ಸ್ತ್ರೀವೇಷ ಮಾಡುವಾಗ ಮೀಸೆ ತೆಗಿಬೇಕಾಗ್ತದೆ, ಅದಕ್ಕೆ ನಾವು ಏನ್ ಮಾಡ್ತೀವಿ ಹುಡುಗಿಯರಿಗೆ ಹುಡುಗನ ವೇಷ ಹಾಕುದಾರೆ ಸರ್ ಫ್ಯಾನ್ ಕೇಕ್ ಅಲ್ಲಿ ಅದರಲ್ಲಿ ಬೇರೆ ಬೇರೆ ಕಲರ್ಸ್ ಬರ್ತದೆ, ಡಾರ್ಕ್ ಕಲರ್ ಲೈಟ್ ಕಲರ್ ಬರ್ತದೆ. ಡಾರ್ಕ್ ಕಲರ್ ಅನ್ನು ಬಳಸಿಬಿಟ್ಟು ನಾವು ಅವ್ರದ್ದು ಮೀಸೆ ಡಾರ್ಕ್ ತಗೊಂಡು ನಾವು ಬ್ಲಾಕ್ ಇಂದ ಶೇಡ್ ಮಾಡಿ ಮಾಡಬಹುದು ಸರ್. ಆಮೇಲೆ ಈಗ ವೇಷಭೂಷಣಕ್ಕೆ ಸಂಬಂಧಪಟ್ಟು ಹೇಳುದಿದ್ರೆ ಕಿರೀಟಗಳ ತಯಾರಿ ಕೂಡ ಮಾಡಬೇಕಾಗ್ತದೆ, ಇದರ ಬಗ್ಗೆ ಹೇಳಿ ಸರ್. ಕಿರೀಟಗಳಿಂದ ಈಗ ನಾವು ಅವಾಗೆಲ್ಲ ಸರ್ ರೆಡಿ ಕಿರೀಟ ಬರ್ತದೆ, ಈಗ ನಾವು ರೆಡಿ ಕಿರೀಟ ತರಿಸೋದಿಲ್ಲ, ತುಂಬಾ ಕಾಸ್ಟ್ಲಿ. ಇವಾಗ ಫೋಮ್ ಶೀಟ್ ಇಂದ ನಾನೇ ರೆಡಿ ಮಾಡೋದು ಕಿರೀಟಗಳಲ್ಲೆಲ್ಲ, ಅದು ಯಾವ ಸೈಜ್ ಬೇಕು, ಈಗ ಯಕ್ಷಗಾನಕ್ಕೆ ಯಾವ ಸೈಜ್ ಬೇಕು, ಥರ್ಮೋಕೋಲ್ದು ಈ ಪಗಡೆ ವೇಷ ಕಿರೀಟ ವೇಷ ಆ ಥರದ ಕಲ್ಲ ಸರ್ ನಾವು ರೆಡಿ ಮಾಡೋದು, ಕಟ್ಟಿಗೆಯಿಂದ ರೆಡಿ ಮಾಡಿ ಅದಕ್ಕೆ ಕಲರ್ ಕೋಟೆಡ್ ಮಾಡ್ತೇವೆ. ಈಗ ಸಾಂಪ್ರದಾಯಿಕವಾಗಿ ಉಪಯೋಗಿಸುವಂತಹ ಒಂದು ವಸ್ತುಗಳು ಇರ್ತಾವಲ್ಲ, ಅವುಗಳನ್ನು ಕೂಡ ನೀವು ಬಳಕೆ ಮಾಡ್ತಿರೋ? ಈಗ ತೆಂಗಿನ ಗರಿ ಆಗ್ಬೋದು ಅಥವಾ ಬಾಳೆ ಆಗ್ಬೋದು, ಅಡಿಕೆ ಹಾಳೆ ಆಗ್ಬೋದು, ಇಂಥದನ್ನೆಲ್ಲ ಬಳಕೆ ಮಾಡ್ತೀರ? ಅಡಿಕೆ ಹಾಳೆಯಿಂದ ಸರ್ ಡೆಕೋರೇಷನ್ ಎಲ್ಲ ಮಾಡ್ತೇನೆ. ಯಾವ ರೀತಿ? ಈ ಸ್ಟೇಜ್ಗಳಿಗೆಲ್ಲ ಡೆಕೋರೇಷನ್ ಮಾಡ್ತೇನೆ. ಈ ಗುಡಿಸಲು ಗಿಡಿಸಲು ಆ ಥರದ್ದು ಕುಟೀರ ಥರದ ಅದನ್ನು ಡಿಸೈನ್ ಮಾಡ್ತೇನೆ. ಆಮೇಲೆ ಹುಲ್ಲಿಂದು ಮನೆ, ಹುಲ್ಲಿಂದ ಮನೆ ಎಲ್ಲ ಮಾಡ್ತೇನೆ. ಈಗ ಬಾವಿಯ ಒಂದು ಸೀನರಿ ಬೇಕು ಅಥವಾ ಒಂದು ಬೋರ್ವೆಲ್ ಬೇಕು ಅಂದ್ರೆ ಮಾಡ್ತೀರಾ? ಬಾವಿಯ ಸೀನರಿ ಬೇಕಲ್ಲಾದ್ರೆ ಸರ್ ಅದಕ್ಕೆ ಕಬ್ಬಿಣದ ಆಂಗಲ್ ಔಟ್ಲೈನ್ ಮಾಡಿಬಿಟ್ಟು ಅದಕ್ಕೆ ಬಟ್ಟೆ ಗಮ್ಮಿಂಗ್ ಮಾಡಿ ಪೇಂಟಿಂಗ್ ಮಾಡಿ ಅದೇ ತರ ಕಟ್ಟೆ ತರ ಚಿತ್ರ ಬಿಡಿಸ್ತೇವೆ ಸರ್. ಇನ್ನೊಂದು ವಿಷಯವನ್ನು ನಾನು ಕೇಳಲೇಬೇಕು, ಈ ಸ್ಟೇಜ್ ಸೆಟ್ಟಿಂಗ್ ಅಂದ್ರೆ ಈಗ ಲೈಟಿಂಗ್ ಕೂಡ ಬಹಳ ಇಂಪಾರ್ಟೆಂಟ್. ಈ ಲೈಟಿಂಗ್ ವ್ಯವಸ್ಥೆ ಎಲ್ಲ ಹೇಗೆ ಸರ್? ಇಲೆಕ್ಟ್ರಿಕಲ್ ಅಷ್ಟು ಐಡಿಯಲ್ಲ, ಲೈಟಿಂಗ್ ಅಲ್ಲಿ ಫೋಕಸ್ ಲೈಟ್ ಅಲ್ಲಿ ವೈಟ್ ಲೈಟ್ ಗೋಲ್ಡನ್ ಕಲರ್ ಲೈಟ್ ಬಳಸ್ತಾರೆ. ಅದರ ಸರ್ ನನ್ಗೆ ಐಡಿಯಾ ಇಲ್ಲ. ಅದಕ್ಕೆ ನಿಮ್ಗೆ ಪ್ರತ್ಯೇಕ ವ್ಯವಸ್ಥೆ ಮಾಡ್ಕೊಳ್ತಾರೆ? ಪ್ರತ್ಯೇಕ ಅದು ಬೇರೆಯವ್ರಿಗೆ ಹೇಳ್ತಾರೆ, ಸೆಟ್ ಡಿಸೈನ್ ಒಬ್ರು, ಲೈಟಿಂಗ್ ಡಿಸೈನ್ ಒಬ್ರು, ಹಂಗ್ ಕೊಡ್ತಾರೆ ಸರ್. ಈಗ ಎರಡು ಸೇರಿ ಎರಡು ಸೇರಿ ಕೊಡಲ್ಲ, ನಾನು ಸೆಟ್ ಡಿಸೈನ್ ಒಂದೇ ಮಾಡೋದು, ಲೈಟಿಂಗು ಸರ್ ಅದ್ರದ್ದು ಐಡಿಯಾ ಇಲ್ಲ ನನಗೆ. ಸರ್, ಈಗ ಓಂಕಾರ್ ನಾಯ್ಕ್ ಅವರು, ಈಗ ಸ್ವ ಉದ್ಯೋಗ ಕೈಗೊಳ್ಳುವವರಿಗೆ ನಿಮ್ಮ ಒಂದು ಸಲಹೆ ಏನು? ಇಂತಹ ಒಂದು ಸಾಕಷ್ಟು ಯೋಜನೆಗಳಿಗೆ ಸ್ವಯಂ ಉದ್ಯೋಗವನ್ನು ಕೈಗೊಳ್ಳುವುದಕ್ಕೆ PMEGP ಇದ್ದ ಹಾಗೆ ಬೇರೆ ಬೇರೆ ಯೋಜನೆಗಳು ಕೂಡ ಇವೆ. ಇತ್ತೀಚೆಗೆ ವಿಶ್ವಕರ್ಮ ಯೋಜನೆ ಅಂತಲೂ ಕೂಡ ಬಂದಿದೆ. ಇದರಿಂದೆಲ್ಲ ಯುವಕರಿಗೆ ತುಂಬಾ ಅನುಕೂಲ ಆಗಿದೆಯಾ? ಸರ್ ತುಂಬಾ ಅನುಕೂಲ ಆಗಿದೆ ಸರ್. ಏನೂ ಇಲ್ಲದೆ ಇರುವ ವ್ಯಕ್ತಿ ಒಂದು ಬಿಸ್ನೆಸ್ ಮಾಡಲಿಕ್ಕೆ ತುಂಬಾ ಅನುಕೂಲ ಆಗಿದೆ ಸರ್. PMEGP ಇರ್ಬೋದು, ವಿಶ್ವಕರ್ಮ ಯೋಜನೆ ಇರ್ಬೋದು, ತುಂಬಾ ಅನುಕೂಲ ಆಗಿದೆ ಸರ್. ತುಂಬಾ ಅಂದ್ರೆ ಸರ್ ಜೀರೋ ಇದ್ದ ವ್ಯಕ್ತಿಯನ್ನ ಸರ್ ಒಂದು ಮಟ್ಟಕ್ಕೆ, ನಾನೇ ಉದಾಹರಣೆ ಸರ್, ಜೀರೋ ಏನೂ ಇಲ್ಲ ಇದ್ದ ವ್ಯಕ್ತಿಯನ್ನು ಒಂದು ಮಟ್ಟಕ್ಕೆ ತಂದಿತ್ತದು ಸರ್ PMEGP ಲೋನ್ ಇಂದ. ಇಲ್ಲಾದ್ರೆ ಸರ್ ನಾನು ಇಷ್ಟು ಓಂಕಾರ ನಾಯ್ಕ್ ಹೇಳಿ ಗುರ್ಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಸರ್. ನನ್ನ ಹತ್ರ ಏನೂ ಇಲ್ಲ, ನಾನು ಜೀರೋ ಇದ್ದೆ ಸರ್. ಓಂಕಾರ್ ನಾಯ್ಕ್ ಅಂದ್ರೆ ಏನು ಅಂತ ನೀವು ತೋರಿಸ್ಕೊಟ್ಟಿದ್ರಿ? ಹೌದು ಸರ್, ಇದು PMEGP ಲೋನ್ ಇಂದನೆ ಸರ್. ಮತ್ತೆ ನನ್ನ ಫ್ರೆಂಡ್ ಸರ್ಕಲ್ ಇರ್ಬೋದು, ಅವರು ತುಂಬಾ ಸಹಾಯ ಮಾಡಿದ್ದಾರೆ. ನಾನು ಸರ್ ಒಂದು ಶಾಪ್ ಮಾಡುವಾಗ ನಾನು ಏನು ಹೆಸರು ಬೇಕು ಏನು ಹೆಸರು ಬೇಕು, ಒಂದು ಬಣ್ಣ ಈ ನಿನ್ನ ರೊತ್ತಿ ಒಂದು ಬಣ್ಣದ ಮನೆ ಹೇಳಿ ಒಂದು ಹೆಸರು ಇಡು ಅಂತ ಸಜೆಸ್ಟ್ ಮಾಡಿದೆ ನಮ್ಮ ವಿದ್ಯಾಧರ್ ನಾಯ್ಕ್, ಶ್ರೀನಿವಾಸ್ ನಾಯ್ಕ್ ಇವರೆಲ್ಲರು ತುಂಬಾ ಸಪೋರ್ಟ್. ಯಕ್ಷಗಾನ ವೇಷ ಹಾಕ್ತೀರಾ ಸರ್? ನಾನು ಯಕ್ಷಗಾನ ವೇಷ ಮಾಡಲು ಮೇಕಪ್ ಮಾಡ್ತೇನೆ ಸರ್. ಹೌದು, ಒಂದ್ಸರಿ ಯಕ್ಷಗಾನ ವೇಷ ಹಾಕುವ ಅಂತ ಅನ್ಸಲಿಲ್ಲ ನಿಮಗೆ ಸರ್? ಅನಿಸುತ್ತೆ, ಆದ್ರೆ ಮಾಡಿಲ್ಲ. ಸಾಮಾಜಿಕ ನಾಟಕದಲ್ಲೂ ವೇಷ ಎಲ್ಲ ಮಾಡಿದ್ದೇನೆ ಸರ್. ಸ್ತ್ರೀ ವೇಷ ಮಾಡ್ತಿದ್ದೆ ಹೆಚ್ಚಾಗಿ ಸಾಮಾಜಿಕ ನಾಟಕದಲ್ಲಿ. ಯಕ್ಷಗಾನ ವೇಷ ಮಾಡಲಿಲ್ಲ, ಬಣ್ಣ ಎಲ್ಲ ಮಾಡ್ತೇನೆ ಸರ್. ಯಕ್ಷಗಾನ ವೇಷದ ಬಣ್ಣ ಎಲ್ಲ ಮಾಡ್ತೇನೆ. ನೀವು ಈಗ ಮಾಡ್ತಾ ಇರುವಂತಹ ಒಂದು ಕೆಲಸ ನಿಮಗೆ ತೃಪ್ತಿ ತಂದಿದೆಯೋ ಅಥವಾ ಇನ್ನಷ್ಟು ಒಂದು ಸುಧಾರಣೆ ಆಗಬೇಕು ಅಂತ ಅನಿಸ್ತಾ ಇದೆಯಾ ಸರ್? ಮತ್ತು ಈಗಿನ ಕ್ಷೇತ್ರದಲ್ಲಿ ಮತ್ತು ಸುಧಾರಣೆ ಆಗಬೇಕು ಅನಿಸ್ತದೆ. ಸಾಕಾಗಲ್ಲ ಸರ್, ಈಗ ಮೊಬೈಲ್ನಲ್ಲಿ ಡಿಸೈನ್ಸ್ ಎಲ್ಲ ತರ್ತಾರೆ, ಅದು ಮತ್ತು ಸುಧಾರಣೆ ಬೇಕು ಸರ್, ಮತ್ತು ಇಂಪ್ರೂವ್ಮೆಂಟ್ ಆಗಬೇಕು. ಈಗ ಎಲ್ಲರ ಕೈಯಲ್ಲೂ ಕೂಡ ಮೊಬೈಲ್ ಇದೆ, ಅಂತರ್ಜಾಲ ಇದೆ, ಎಲ್ಲವೂ ಕೂಡ ಇದೆ. ಅದನ್ನ ಬಳಕೆ ಮಾಡಿಕೊಂಡು ನಿಮ್ಮ ಕ್ಷೇತ್ರಕ್ಕೆ ಯಾವ ರೀತಿ ಬಳಕೆ ಮಾಡ್ಕೊಳ್ತೀರಿ ನೀವು ಸರ್? ಡಿಸೈನ್ಸ್ ಗಳನ್ನು ಮಾಡ್ಲಿಕ್ಕೆ, ಕಲರ್ಸ್ ಕಾಂಬಿನೇಷನ್ ಮಾಡ್ಲಿಕ್ಕೆ ಮೊಬೈಲ್ ಅನ್ನು ಬಳಸ್ಕೊಂಡು ಮಾಡ್ಬೋದು ಸರ್. ಬೇರೆ ಡಿಸೈನ್ ಇರುತ್ತೆ ಸರ್, ನಮ್ದೇ ಒಂದು ಐಡಿಯಾದಲ್ಲಿ ಇರ್ತೀವಿ. ಈ ನೇಚರ್ ಚಿತ್ರದಲ್ಲ ಬೇರೆ ಬೇರೆ ಡಿಸೈನ್ಸ್ ತರ್ತಾರೆ, ನಾವು ಹೀಗೆ ಮಾಡಬಹುದು ಹೇಳಿ ನಮ್ಮ ಕಲ್ಪನೆಯಲ್ಲಿ ಮಾಡ್ಬೋದು ಸರ್. ಸರಿ, ಓಂಕಾರ್ ನಾಯ್ಕ್ ಅವರೇ, ರಂಗ ಸಜ್ಜಿಕೆ ಆಗ್ಬೋದು ಅಥವಾ ವೇಷಭೂಷಣ ಆಗ್ಬೋದು ಅಥವಾ ಪ್ರಸಾದನ ಕಲೆ ಆಗ್ಬೋದು, ಇವೆಲ್ಲದರಲ್ಲಿಯೂ ಕೂಡ ನೀವು ತೊಡಗಿಸಿಕೊಂಡಿದ್ರಿ. ವಿಶೇಷವಾಗಿ PMEGP ಯೋಜನೆಯ ಅಡಿಯಲ್ಲಿ ಸ್ವ ಉದ್ಯೋಗವನ್ನು ಕೈಗೊಳ್ಳುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರಿ. ಜೀರೋದಿಂದ ಇವತ್ತು ಒಂದು ಸ್ವಂತ ಕಾಲ ಮೇಲೆ ನಿಲ್ಲುವಂತಹ ಒಂದು ಸಂದರ್ಭ ಬಂದಿದೆ. ನಿಮ್ಮ ಪ್ರಯತ್ನಕ್ಕೆ ಯಶಸ್ಸು ಸಿಕ್ಕಿದೆ, ಇನ್ನಷ್ಟು ಪ್ರಗತಿ ಆಗಲಿ ಅಂತಲೇ ನಾವು ಕೂಡ ಆಶಿಸ್ತೇವೆ. ನಿಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಕ್ಕಾಗಿ ನಮಸ್ಕಾರ. ಥ್ಯಾಂಕ್ ಯು ಸರ್. ಪ್ರಧಾನಮಂತ್ರಿ ಉದ್ಯೋಗ ಖಾತ್ರಿ ಯೋಜನೆಯಡಿ ರಂಗಸಜ್ಜಿಗೆ, ವೇಷಭೂಷಣ ಮತ್ತು ಪ್ರಸಾದನ ಕಲೆ ಚಟುವಟಿಕೆಯಲ್ಲಿ ಸ್ವ ಉದ್ಯೋಗ ಕೈಗೊಂಡಿರುವ ಹೊನ್ನಾವರ ತಾಲೂಕಿನ ಕರ್ಕಿಯ ಓಂಕಾರ ನಾಯ್ಕ್ ಅವರೊಡನೆ ಸಂದರ್ಶನ ಪ್ರಸಾರವಾಯಿತು. ಈಗ ಕೃಷಿ ಮಾಹಿತಿ. ಇಲಿ ಮತ್ತು ಹೆಗ್ಗಣಗಳು ಸಸ್ತನಿಗಳಾಗಿದ್ದು ದಂಶಕ ಗುಂಪಿಗೆ ಸೇರಿರುವಂತಹ ಪ್ರಾಣಿಗಳು. ಗಾತ್ರದಲ್ಲಿ ಪುಟ್ಟದಾಗಿರುವಂತಹ ಇಲಿಗಳು ತಮ್ಮ ವಿಶಿಷ್ಟ ಲಕ್ಷಣಗಳಿಂದ ಮನುಷ್ಯರಿಗೆ ಸವಾಲೊಡ್ಡಿ ನಿಂತಿರುವಂತಹದ್ದು ನಿಜಕ್ಕೂ ಸೋಜಿಗದ ಸಂಗತಿ ಅಂತಲೇ ಹೇಳಬೇಕು. ನಮ್ಮ ದೇಶದಲ್ಲಿ ಸುಮಾರು 128 ಹೆಚ್ಚು ಪ್ರಭೇದದ ಇಲಿಗಳು ಇವೆ. ಮನುಷ್ಯರ ಜೊತೆಗೆ ಇವುಗಳ ಸಂಬಂಧ, ಇದರ ಆಧಾರದ ಮೇಲೆ ಮುಖ್ಯವಾಗಿ 4 ಗುಂಪುಗಳಾಗಿ ಇವುಗಳನ್ನು ವಿಂಗಡಿಸಬಹುದು. ಮನೆ ಇಲಿಗಳು ಅಂತಂದರೆ ಇವು ಮನುಷ್ಯರ ಜೊತೆಗೆ ವಾಸಿಸುವುದಕ್ಕೆ ಅಪೇಕ್ಷಿಸುವಂತಹದ್ದು ಮತ್ತು ಧಾನ್ಯಗಳ ಮೇಲೆ ಅವಲಂಬಿಸಿರುತ್ತದೆ. ಉದಾಹರಣೆಗೆ ಕಪ್ಪಿಲಿ ಅಥವಾ ಮನೆ ಇಲಿ, ಇಲ್ಲವೇ ಜಂತಿ ಇಲಿ, ಇದನ್ನು ಸುಂಡ್ಲಿ ಅಥವಾ ಮನೆ ಹೆಗ್ಗಣ ಅಂತಲೂ ಕೂಡ ಕರೀಬಹುದು. ಎರಡನೆಯ ವರ್ಗ ಆಗಂತುಕ ಇಲಿ ಎನ್ನುವಂತಹದ್ದು. ಈ ವರ್ಗಕ್ಕೆ ಸೇರಿದ ಇಲಿಗಳು ಚರಂಡಿ ಇಲಿ. ಇವು ಮನುಷ್ಯರ ಮೇಲೆ ಆಹಾರಕ್ಕೆ ಮಾತ್ರ ಅವಲಂಬನೆಯನ್ನು ಹೊಂದಿದೆ, ಆಸರೆಗಾಗಿ ಅಲ್ಲ.

ಶೋಭಾ ನೀರೆ ಶಿವಪೋ